ಭರತವಾದ್ಯಗಳ ಸವ್ಯಸಾಚಿ ಎನ್ ವಿ ಮೂರ್ತಿರಾಯರು. ಭಾರವಿ ಜಯರಾಜಯ್ಯ ಒಂದು ಲೇಖನ, ಮೊದಲು ಅಶೋಕವರ್ಧನ ಪೀಠಿಗೆ. ಮಹಾರಾಜ ಕಾಲೇಜಿನ ನನ್ನ ಸಹಪಾಠಿ ಗೆಳೆಯ ಜಯರಾಜಮೂರ್ತಿಯ ಹಿರಿಮಗ ಭಾರವಿ. ಈತ ಸಮಾಜ ಸೇವಾ ಅಧ್ಯಯನಗಳ ಕಾಲೇಜೆಂದೇ ಖ್ಯಾತವಾದ ಮಂಗಳೂರಿನ ರೋಶಿನಿ ನಿಲಯದ ಸ್ನಾತಕೋತ್ತರ ಪದವೀಧರ. ಅದಕ್ಕೂ ಮಿಗಿಲಾಗಿ ಅಲ್ಲಿಂದ ಹೊರಬಂದ ಕೂಡಲೇ ವೃತ್ತಿ ಭದ್ರತೆ ಎಂಬ ಕಿಸೆ ತುಂಬ ಕಾಸು, ಕಣ್ತುಂಬ ನಿದ್ರೆಯ ತಾಪೆದಾರಿ ನೆಚ್ಚದೆ ತನ್ನ ಪದವಿಯನ್ನು ನಿತ್ಯ ಅಗ್ನಿ ಪರೀಕ್ಷೆಗೊಳಪಡಿಸುವಂತೆ ಅದು ಎಳೆವರೆಯದಲ್ಲೇ ವೃದ್ಧಾಶ್ರಮ ಕಟ್ಟಿ ನಡೆಸುತ್ತಲಿದ್ದಾನೆ. ಇನ್ನು ಅಜ್ಜ ಅಂದರೆ ದೇರಾಜ ಸೀತಾರಾಮಯ್ಯ, ಅಪ್ಪ ಮತ್ತು ಮಾವ ಐಂದ್ರಜಾಲಿಕ ಶಂಕರ್, ಇವರಿಂದ ಆನುವಂಶಿಕವೋ ಎಂಬಂತೆ ಹಲವು ಕಲಾ ಪರಿಣತಿಗಳನ್ನು ಸಾಧಿಸಿದ್ದಾನೆ ಮತ್ತು ಕೆಲವು ಕೂಟ ಸಂಘಟನೆಗಳಲ್ಲೂ ಯಶಸ್ವಿಯಾಗಿದ್ದಾನೆ. ಅಂಥವನಿಗೆ ತನ್ನ ವಿಶೇಷ ಪಾಂಡಿತ್ಯದ ತಬ್ಲಾವಾದನದಲ್ಲಿ ನಮ್ಮ ನಡುವೆ ಇದ್ದು ಮರುವೆಗೆ ಸಂದಂತಿದ್ದ ಹಿರಿಯ ಕಲಾಕಾರರೊಬ್ಬರನ್ನು ಕಂಡಾಗ ಹೇಗೆನ್ನಿಸಿರಬೇಕು? ಅವರ ಬಗ್ಗೆ ಇದುವರೆಗಿನ ತನ್ನ ಅವಜ್ಞೆ ಬಹುತೇಕ ಸಾರ್ವಜನಿಕರದ್ದು ಹೌದೆಂದೇ ಆತನಿಗೆ ಸರಿಯಾಗಿಯೇ ಕಾಣಿಸಿದೆ. ಹಾಗಾಗಿ ಒಂದು ಸಂಕ್ಷಿಪ್ತ ವ್ಯಕ್ತಿ ಪರಿಚಯವನ್ನು ಲೇಖಿಸಿದ್ದಾನೆ. ಈಗ ಓದಿ ಕೇಳಿ ಭಾರವಿಯ ಬರಹ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದು ತಮ್ಮ 95ರ ಇಳಿ ವಯಸ್ಸಿನಲ್ಲಿ ಮಂಗಳೂರಿನಲ್ಲೇ ನೆಲೆಸಿರುವ ವಿದ್ವಾನ್ ಎನ್ ವಿ ಮೂರ್ತಿರಾಯರು ನಮ್ಮೂರಿನ ಸಂಗೀತಾಭಿಮಾನಿಗಳಿಗೆ ಅಪರಿಚಿತರಾಗಿರುವುದು ಒಂದು ರೀತಿಯ ದುರಂತವೇ ಎಂಬ ಕಟು ಸತ್ಯವು ಅವರನ್ನು ಈಗಾಗಲೇ ತಿಳಿದಿರುವ ಹಾಗೂ ಅವರ ಮೇರು ವ್ಯಕ್ತಿತ್ವದ ಪರಿಚಯದ ಈ ಸಂಗ್ರಹವನ್ನು ಓದಿದ ಪ್ರತಿಯೊಬ್ಬನೂ ಒಪ್ಪಬಲ್ಲ ವಿಚಾರವಾಗಿದೆ. ಬಾಲ್ಯದಲ್ಲಿ ಪುತ್ತೂರಿನಲ್ಲಿ ತಬಲಾದ ತನ್ನ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದ ಮೂರ್ತಿಯವರು ಮುಂದೆ ಹಿಂದೂಸ್ತಾನಿ ಸಂಗೀತದ ಕ್ಷೇತ್ರದ ದಂತಕಥೆಗಳ ಸಾಲಿನಲ್ಲಿ ನಿಲ್ಲುವ ಶೆಹನಾಯ್ ಮಾಂತ್ರಿಕ ಭಾರತ ರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಸಿತಾರ್ ಮಾಂತ್ರಿಕ ಪಂಡಿತ ರವಿಶಂಕರ್, ಬಾನ್ಸುರಿ ಕಲಾವಿದ ಪಂಡಿತ್ ಪನ್ನಾಲಾಲ್ ಘೋಷ್, ಖ್ಯಾತ ಗಾಯಕರಾದ ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಬಸವರಾಜ ರಾಜಗುರು, ಬೇಗಂ ಪರ್ವೀನ್ ಸುಲ್ತಾನ, ಸರೋದ್ ಕಲಾವಿದ ಮಹಮ್ಮದ್ ಖಾನ್ ಮೊದಲಾದ ಅನೇಕ ಕಲಾವಿದರಿಗೆ ತಬಲಾ ಸಾತ್ ನೀಡಿದವರು. ಇವರು ತನ್ನ ತಬಲಾದ ಪ್ರಾಥಮಿಕ ಶಿಕ್ಷಣವನ್ನು ಪುತ್ತೂರಿನ ಶ್ರೀ ರಾಮಕೃಷ್ಣ ಪ್ರಭುಗಳಲ್ಲೂ, ನಂತರ ಮೈಸೂರಿನ ಆಸ್ಥಾನ ವಿದ್ವಾಂಸರಾದ ಶ್ರೀ ಡಿ ಶೇಷಪ್ಪನವರಲ್ಲೂ, ತದನಂತರ ತಬಲಾ ದಿಗ್ಗಜರಾದ ಉಸ್ತಾದ್ ಶೇಖ್ ದಾವೂದ್ರ ಬಳಿ ತಬಲಾದ ಹೆಚ್ಚಿನ ಪಾಠಗಳನ್ನು ಪಡೆದುಕೊಂಡರು. ಉಸ್ತಾದ್ ಅಹಮದ್ ಜಾನ್ ತಿರಕ್ವಾ ಅವರಿಂದಲೂ ಕೆಲವು ಪಾಠಗಳನ್ನು ಪಡೆದುಕೊಂಡಿದ್ದಾರೆ. ಅತಿ ವಿರಳ ಹಾಗೂ ಅಪರೂಪದ ವ್ಯಕ್ತಿತ್ವದ ಈ ಮಹಾನ್ ಕಲಾವಿದ ಬಾಲ್ಯದಲ್ಲಿ ಬಡತನದ ನಡುವೆಯೂ ತಬಲಾ ಶಿಕ್ಷಣವನ್ನು ಮುಂದುವರಿಸುವ ಹಠದೊಂದಿಗೆ ಮೈಸೂರಿಗೆ ತೆರಳಿ ದೈನಂದಿನ ಆಹಾರ ವಸತಿಯ ನಿರ್ವಹಣೆಗಾಗಿ ಹೋಟೆಲ್ಗಳಲ್ಲಿ ದುಡಿಯುತ್ತಾ ತಬಲಾದ ಜೊತೆ ಮೃದಂಗವನ್ನು ಕಲಿತು ಮುಂದೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತದ ಉಚ್ಚ ಶ್ರೇಣಿಯ ಗಾಯಕರಾದ ವಿದ್ವಾನ್ ಚೆಂಬೈ ವೈದ್ಯನಾಥ ಭಾಗವತರ್ ಇವರ ಅಚ್ಚುಮೆಚ್ಚಿನ ಪಕ್ಕಾವಾದ್ಯ ಕಲಾವಿದರಾಗಿ ದೇಶದಾದ್ಯಂತ ಅವರ ಸಂಗೀತ ಕಚೇರಿಗಳಲ್ಲಿ ಅವರಿಗೆ ಸಮರ್ಥವಾಗಿ ಮೃದಂಗ ಸಹಕಾರ ನೀಡಿದವರು. ಅಲ್ಲದೆ ಖ್ಯಾತ ವಿದ್ವಾಂಸರುಗಳಾದ ಜಿ ಎನ್ ಬಾಲಸುಬ್ರಹ್ಮಣ್ಯಂ, ಮಧುರೈ ಮಣಿ ಅಯ್ಯರ್, ಮುದಿಗುಂಡಂ ವೆಂಕಟರಾಮ ಅಯ್ಯರ್, ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್, ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೆ, ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್, ಎಂ ಎಸ್ ಸುಬ್ಬುಲಕ್ಷ್ಮಿ, ಪಾಲ್ಘಾಟ್ ರಾಮ ಭಾಗವತರ್, ಸೆಮ್ಮನ್ಗುಡಿ ಶ್ರೀನಿವಾಸ ಅಯ್ಯರ್, ಟೈಗರ್ ವರದಾಚಾರ್, ಮೈಸೂರು ಆಸ್ಥಾನ ವಿದ್ವಾಂಸ ದೇವೇಂದ್ರಪ್ಪ, ಚಕ್ರಕೋಡಿ ನಾರಾಯಣ ಶಾಸ್ತ್ರಿ, ಡಿ ಕೆ ಪಟ್ಟಮ್ಮಾಳ್, ಮಹಾರಾಜಪುರಂ ವಿಶ್ವನಾಥ ಅಯ್ಯರ್, ಮಹಾರಾಜಪುರಂ ಸಂತಾನಂ ಎಂ ಬಾಲಮುರಳಿ ಕೃಷ್ಣ, ಅಲ್ಲದೆ ಪಿಟೀಲು ಚೌಡಯ್ಯ, ಲಾಲ್ಗುಡಿ ಜಯರಾಮ್, ಎಂ ಎಸ್ ಗೋಪಾಲಕೃಷ್ಣನ್ ಮೊದಲಾದ ಪಿಟೀಲು ವಿದ್ವಾಂಸರಿಗೂ, ಕೊಳಲು ಮಾಂತ್ರಿಕರಾದ ಟಿ ಆರ್ ಮಹಾಲಿಂಗಂ, ಎನ್ ರಮಣಿ, ವೀಣೆ ಕಲಾವಿದರಾದ ಚಿಟ್ಟಿ ಬಾಬು, ಮೈಸೂರು ದೊರೆಸ್ವಾಮಿ ಅಯ್ಯಂಗಾರ್ ಮೊದಲಾದ ಖ್ಯಾತನಾಮರೊಂದಿಗೆ ಅನೇಕ ಕಚೇರಿಗಳಲ್ಲಿ ಮೃದಂಗ ನುಡಿಸಿ ಸೈ ಎನಿಸಿಕೊಂಡವರು. ಮದ್ರಾಸಿನ ಪ್ರತಿಷ್ಠಿತ ವೇದಿಕೆಯೊಂದರಲ್ಲಿ ಅಹಮದ್ ಹುಸೇನ್ರ ಸಿತಾರ್ ವಾದನಕ್ಕೆ 3 ಗಂಟೆಗಳ ಕಾಲ ತಬಲಾ ಸಾಥ್ ನೀಡಿ ಮರುಕ್ಷಣ ಅದೇ ವೇದಿಕೆಯಲ್ಲಿ ಪ್ರಾರಂಭವಾದ ವಿದ್ವಾನ್ ಬಾಲಮುರಳಿ ಕೃಷ್ಣರ ಹಾಡುಗಾರಿಕೆಗೆ ಮತ್ತೆ 3 ಗಂಟೆ ಮೃದಂಗ ನುಡಿಸಿದವರು ಇದೇ ಮೂರ್ತಿರಾಯರು. ವಿವಿಧ ನೃತ್ಯ ಪ್ರಕಾರಗಳಾದ ಭರತನಾಟ್ಯ, ಕೂಚುಪುಡಿ, ಕಥಕ್, ಮೋಹಿನಿಯಾಟ್ಟಂ ಕಲಾವಿದ ಕಲಾವಿದೆಯರಿಗೆ ಸಮರ್ಥ ಸಾಥ್ ನೀಡಿ ಸೈ ಎನಿಸಿಕೊಂಡವರು. ಭರತನಾಟ್ಯ ಪ್ರವೀಣೆ ಬಾಲಸರಸ್ವತಿ, ಕಮಲಾ ಲಕ್ಷ್ಮಣ್ ಮತ್ತು ಅವರ ಸಹೋದರಿಯರು ಲಲಿತಾ, ಪದ್ಮಿನಿ, ರಾಗಿ, ರಾಗಿಣಿ, ಸುಲೋಚನ, ವೈಜಯಂತಿಮಾಲಾ, ಹೇಮಮಾಲಿನಿ ಮೊದಲಾದವರಿಗೆ ದೇಶದಾದ್ಯಂತ ಪಕ್ಕವಾದ್ಯ ಕಲಾವಿದರಾಗಿ ಸಹಕರಿಸಿರುತ್ತಾರೆ. ಇವರ ಮೃದಂಗ ವಿದ್ಯಾಭ್ಯಾಸ ಮೈಸೂರಿನ ಆಸ್ಥಾನ ವಿದ್ವಾಂಸರಾದ ವಿದ್ವಾನ್ ಟಿ ಎಂ ಪುಟ್ಟಸ್ವಾಮಯ್ಯರ ಬಳಿಯೂ, ಬಳಿಕ ಮದ್ರಾಸಿನಲ್ಲಿ ವಿದ್ವಾನ್ ಪಾಲ್ಗಟ್ಮಣಿ ಅಯ್ಯರ್ ಬಳಿಯೂ ನಡೆದಿತ್ತು. 1953 ಜುಲೈ ತಿಂಗಳಿನಲ್ಲಿ ತನ್ನ ಮೊದಲ ವಿದೇಶ ಪ್ರವಾಸದ ಭಾಗವಾಗಿ ಚೀನಾ ದೇಶಕ್ಕೆ ಭೇಟಿ ನೀಡಿದರು. ಮುಂದೆ 1961 ಕಮಲಾ ಲಕ್ಷ್ಮಣ್ ಅವರೊಂದಿಗೆ ರೋಮ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಹಾಲೆಂಡ್, ಬೆಲ್ಜಿಯಂ, ಇಂಗ್ಲೆಂಡ್, ಜೆಕೊಸ್ಲೊವಾಕಿಯಾ, ಯುಗೋಸ್ಲಾವಿಯಾ, ಹಂಗೇರಿ, ರಷ್ಯಾ ದೇಶದ ನಾನಾ ನಗರಗಳಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡಿರುತ್ತಾರೆ. 1963 ಜಪಾನ್, ಬ್ಯಾಂಕಾಕ್, ಸ್ಯಾನ್ ಫ್ರಾನ್ಸಿಸ್ಕೋ, ವಾಷಿಂಗ್ಟನ್, ಲಾಸ್ ಏಂಜಲೀಸ್, ವೆಸ್ಟ್ ಇಂಡೀಸ್, ಪ್ಯಾರಿಸ್ ನಗರಗಳಲ್ಲಿ ಕಲಾ ಪ್ರದರ್ಶನಗಳಲ್ಲಿ ಭಾಗಿಯಾಗಿದ್ದಾರೆ. 1966 ಪ್ಯಾರಿಸ್, ಪೋಲ್ಯಾಂಡ್, ಜರ್ಮನಿ ಭೇಟಿ ನೀಡಿ ವಿವಿಧ ಸಂಗೀತ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಮೂರ್ತಿಯವರು ತಮ್ಮ ಜೀವನದ ಬಹುಪಾಲು ಕಳೆದದ್ದು ಮದ್ರಾಸಿನಲ್ಲಿ. ಅಲ್ಲಿ ಅವರು ಆಕಾಶವಾಣಿ ಹಾಗೂ ದೂರದರ್ಶನದ ಕಲಾವಿದರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಎನ್ ವಿ ಮೂರ್ತಿಯವರು ಹಿಂದೂಸ್ತಾನಿ ಹಾಗೂ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರಗಳಲ್ಲಿ ತಮ್ಮ ಮಾನಸಿಕ ಸಂತೋಷ ಹಾಗೂ ನೆಮ್ಮದಿಗಾಗಿ ದುಡಿದರೆ, ಅವರು ತನ್ನ ಜೀವನೋಪಾಯಕ್ಕೆ ಆಯ್ದು ಮಾಡಿಕೊಂಡದ್ದು ಹಾಗೂ ಅವರಿಗೆ ಆರ್ಥಿಕ ಬಲವನ್ನು ಒದಗಿಸಿದ್ದು ಚಿತ್ರರಂಗ. ಸುಮಾರು 5,000 ಅಧಿಕ ಚಿತ್ರಗೀತೆಗಳಿಗೆ ಪಕ್ಕವಾದ್ಯ ನುಡಿಸಿದ ಖ್ಯಾತಿಯವರದು. ಸಿತಾರ್, ಸಂತೂರ್, ಜಲತರಂಗ, ಕಾಷ್ಟತರಂಗ, ಶೀಶತರಂಗ ಇತ್ಯಾದಿ ವಾದ್ಯಗಳನ್ನು ನುಡಿಸುವ ಪರಿಣತಿಯನ್ನು ಹೊಂದಿದ್ದ ಮೂರ್ತಿಯವರು ಜ್ಯಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್ ಎಂಬ ಮಾತಿಗೆ ಅಪವಾದವೆಂದೇ ಹೇಳಬಹುದು. ಆಮಂತ್ರಣ ಪತ್ರಿಕೆಯೂ ಸೇರಿದಂತೆ ಪ್ರಚಾರದ ಎಲ್ಲೆಡೆಗಳಲ್ಲೂ ಪಕ್ಕವಾದ್ಯ ಕಲಾವಿದರಿಗೆ ಸಿಗಬೇಕಾದ ಮಾನ್ಯತೆಗಾಗಿ ಹೋರಾಟ ನಡೆಸಿದವರು ಇವರು. ಸನಾದಿ ಅಪ್ಪಣ್ಣ ಚಿತ್ರದ ಕರೆದರೂ ಕೇಳದೆ ಎಂಬ ಅದ್ಭುತ ಸಂಗೀತ ಸಂಯೋಜನೆ ಹಾಡಿನಲ್ಲಿ ಬಿಸ್ಮಿಲ್ಲಾ ಖಾನ್ ಜೊತೆ ತಬಲಾ ನುಡಿಸಿದ್ದು ಇದೇ ಮೂರ್ತಿರಾಯರು. ತಬಲಾ ಮೃದಂಗ ಮಾತ್ರವಲ್ಲದೆ ಚಿತ್ರರಂಗಕ್ಕೆ ಅನುಕೂಲವಾಗುವ ತಬಲಾ ತರಂಗ ಸ್ವಂತವಾಗಿ ಅಭ್ಯಸಿಸಿ ಸಾವಿರಾರು ಹಾಡುಗಳಿಗೆ, ನೃತ್ಯಗಳಿಗೆ ತಬಲಾ ತರಂಗ ನುಡಿಸಿರುತ್ತಾರೆ. ಇವರು ಭಾಗವಹಿಸಿದ ಕೆಲವು ಹೆಸರಾಂತ ಚಲನಚಿತ್ರಗಳೆಂದರೆ ಹಂಸಗೀತೆ, ಸನಾದಿ ಅಪ್ಪಣ್ಣ, ಶಂಕರಾಭರಣಂ, ಕಲೈ ಕೋವಿಲ್, ಚಂದ್ರಲೇಖ, ಕೊಂಜುಂ ಸಲಂಗೈ, ಕಣವನೇ ಕಣ್ಕಂಡ ದೈವಂ, ತಿಲ್ಲಾನ, ಮೋಹನ ಅಂಬಾಳ್, ವೀರಪಾಂಡ್ಯ ಕಟ್ಟಬೊಮ್ಮನ್, ಸಂಪೂರ್ಣ ರಾಮಾಯಣಂ, ಬೊಬ್ರು ವಾಹನ, ಆನಂದ ಭೈರವಿ ಇತ್ಯಾದಿ. ಆ ಪೀಳಿಗೆಯ ಎಲ್ಲ ಹೆಸರಾಂತ ಸಂಗೀತ ನಿರ್ದೇಶಕರುಗಳೊಂದಿಗೆ, ಗಾಯಕ ಗಾಯಕಿಯರೊಂದಿಗೆ ಕೆಲಸ ಮಾಡಿದ ಹಾಗೂ ಅವರೆಲ್ಲರ ಮೆಚ್ಚುಗೆಗೆ ಪಾತ್ರರಾದ ಹಿರಿಮೆ ನಮ್ಮೆಲ್ಲರ ಹೆಮ್ಮೆಯ ನೇರಂಕಿ ವಿಷ್ಣುಮೂರ್ತಿರಾಯರದ್ದು. ಅವರೀಗ ನಮ್ಮೊಂದಿಗೆ ಇದ್ದಾರೆ ಎಂಬ ಹೆಮ್ಮೆ ಕನ್ನಡದ, ದಕ್ಷಿಣ ಕನ್ನಡದ ಎಲ್ಲ ಸಂಗೀತಾಭಿಮಾನಿಗಳದ್ದು.